ನೇತೃತ್ವದಲ್ಲಿ ತಿರಂಗಾ ಯಾತ್ರೆ. ದೇವಾಲಯಗಳು ರಾಷ್ಟೀಯ ದೃಷ್ಟಿಕೋನದ ಪ್ರತೀಕ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಶಿಫಾರಸು ಮುಂದಿನ ಸೆಪ್ಟೆಂಬರ್ ವೇಳೆಗೆ ಸರ್ಕಾರಕ್ಕೆ ಸಲ್ಲಿಕೆ. ಅಧ್ಯಕ್ಷ ಪ್ರೊಫೆಸರ್ ಎಂ ಗೋವಿಂದ ರಾವ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನ್ಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಖ ಒತ್ತಡ ಪ್ರಾಣಿಗಳ ಆರೋಗ್ಯ ಹಾಗೂ ನಿರ್ವಹಣೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಹವಾಮಾನ ಬದಲಾವಣೆ ಅನ್ನುವ ಹೆಸರನ್ನು ಹೆಚ್ಚಾಗಿ ಕೇಳ್ತಾ ಇರ್ತೇವೆ. ಇದರಿಂದಾಗಿ ಭೂಮಿಯ ಮೇಲಿನ ವಾತಾವರಣ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ಇದು ಭೂಮಿಯ ಮೇಲೆ ನಡೀತಾ ಇರತಕ್ಕಂತಹ ಅನೇಕ ಚಟುವಟಿಕೆಗಳ ಮೇಲೆ ವಿವಿಧ ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಅದರಲ್ಲಿ ಈ ಹೈನುಗಾರಿಕೆ ಮತ್ತು ಪಶುಪಾಲನೆಯ ಮೇಲೆಯೂ ಕೂಡ ಹೆಚ್ಚು ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಶಾಖದ ಒತ್ತಡ ಹೆಚ್ಚಾದಂತೆಲ್ಲ ಈ ಪ್ರಾಣಿಗಳ ಆರೋಗ್ಯದ ಮೇಲೆ ಅನೇಕ ಪರಿಣಾಮಗಳು ಬೀರ್ತಾ ಇದ್ದಾವೆ ಹಾಗೂ ಇದನ್ನು ನಿರ್ವಹಣೆಯನ್ನ ಮಾಡುವ ಮೂಲಕ ನಾವು ಸರಿದಾರಿಗೆ ತರಬಹುದು ಅನ್ನುವಂತಹ ವಿಚಾರಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಶಾಖದ ಒತ್ತಡ ಅಂತ ಅಂದ್ರೆ ಏನು, ಅದು ಹೇಗೆ ಪರಿಣಾಮವನ್ನ ಉಂಟು ಮಾಡುತ್ತೆ, ಇದನ್ನ ನಿರ್ವಹಣೆ ಮಾಡತಕ್ಕಂತಹ ಕ್ರಮಗಳು ಯಾವ್ಯಾವು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶು ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೆ ವಿನೂತನ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಶಾಖದ ಒತ್ತಡವನ್ನ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ, ಏನು ಶಾಖದ ಒತ್ತಡ ಅಂತ ಹೇಳಿದ್ರೆ? ಒತ್ತಡ ಅಂದ್ರೆ ಇದು ಒಂದು ಪ್ರತಿಫಲಿತ ಪ್ರತಿಕ್ರಿಯೆ, ಅಂದ್ರೆ ಪ್ರಾಣಿಗಳು ಕಠಿಣ ಪರಿಸರದಲ್ಲಿ ತೋರುವ ಸ್ವಾಭಾವಿಕ ಒಂದು ಪ್ರತಿಕ್ರಿಯೆ ಅಂತಲೇ ಹೇಳಬಹುದು. ಇದರ ಪ್ರತಿಕೂಲ ಪರಿಣಾಮಗಳಿಂದ ಏನಾಗುತ್ತೆ, ಇವು ಅಸ್ವಸ್ಥತೆಯಿಂದ ಸಂಭವಿಸಬಹುದು. ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಮಾತನಾಡ್ತಿರೋದು ಅಥವಾ ಕೇಳಿ ಬರ್ತಿರೋ ವಿಚಾರ ಅಂದ್ರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆ ಏನಾಗಿದೆ, ಪ್ರಪಂಚದಾದ್ಯಂತ ವಿಶೇಷವಾಗಿ ಉಷ್ಣವಲಯ ಮತ್ತು ಸಮಶೀತೋಷ್ಣ ದೇಶಗಳಲ್ಲಿ ಇದು ಜೀವಿ ಪ್ರಭೇದಗಳ ಅಂದ್ರೆ ಸ್ಪೀಸೀಸ್ ಮೇಲೆ ಇರಬಹುದು ಅಥವಾ ಪರಿಸರ ವ್ಯವಸ್ಥೆಗಳ ಮೇಲೆ ಇರಬಹುದು ಪರಿಣಾಮ ಬೀರ್ತಾ ಇದೆ, ಮತ್ತು ಜಾನುವಾರುಗಳು ಉತ್ಪಾದನಾ ವ್ಯವಸ್ಥೆಗಳ ಸುಸ್ಥಿರತೆಯ ಮೇಲೆ ಸಹ ಹೆಚ್ಚು ಪ್ರಭಾವ ಬೀರ್ತಾ ಇದೆ ಅಂತಲೇ ಹೇಳಬಹುದು. ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತರ್ ಸರ್ಕಾರಿ ಸಮಿತಿ ವರದಿ ಪ್ರಕಾರ ಹವಾಮಾನ ಬದಲಾವಣೆಯಿಂದ ಭೂಮಿಯ ತಾಪಮಾನ ದಶಕಕ್ಕೆ 0.2 ಸೆಲ್ಸಿಯಸ್ ಹೆಚ್ಚಾಗಿದೆ ಮತ್ತು ಇದು 2100 ವೇಳೆಗೆ ಇದು ಜಾಗತಿಕ ಸರಾಸರಿ ತಾಪಮಾನವನ್ನು 1.4-5.8 ಸೆಲ್ಸಿಯಸ್ ಹೆಚ್ಚಾಗುವುದು ಎಂದು ಊಹಿಸಲಾಗಿದೆ. ಅಂದ್ರೆ ಈ ಜಾಗತಿಕ ತಾಪಮಾನ ಏರಿಕೆಯಿಂದ ನಾವು ಪ್ರಾಣಿಗಳಲ್ಲಿ ಶಾಖ ಒತ್ತಡ ಸಮಸ್ಯೆ ತೀವ್ರತೆಯನ್ನು ಕಾಣಬಹುದು. ಈ ಶಾಖದ ಒತ್ತಡ ಎಲ್ಲ ಹೆಚ್ಚಿನ ತಾಪಮಾನಕ್ಕೆ ಸಂಬಂಧಿಸಿದ ಒತ್ತಡವನ್ನು ಸೂಚಿಸುತ್ತದೆ. ಇದು ಜಾನುವಾರುಗಳಲ್ಲಿ ಉಷ್ಣ ನಿಯಂತ್ರಣ ಬದಲಾವಣೆಗಳನ್ನು ಪ್ರೇರೇಪಿಸುತ್ತೆ, ಅಂದ್ರೆ ಥರ್ಮೋ ರೆಗ್ಯುಲೇಟರಿ ಬದಲಾವಣೆ ಪ್ರೇರೇಪಿಸುತ್ತೆ. ವಿಪರೀತ ಬಿಸಿ ಇರಬಹುದು, ಆರ್ದ್ರ ಅಂದ್ರೆ ಹ್ಯುಮಿಡಿಟಿ ಅಥವಾ ಬಿಸಿಯಾದ ಶುಷ್ಕ ಹವಾಮಾನದಲ್ಲಿ ಬೆವರು ಮತ್ತು ಉಸಿರಾಟದ ಮೂಲಕ ಶಾಖವನ್ನು ಚದುರಿಸುವ ಪ್ರಾಣಿಗಳು ಥರ್ಮೋ ರೆಗ್ಯುಲೇಟರಿ ಸಾಮರ್ಥ್ಯವನ್ನು ರಾಜಿಯಾಗುತ್ತದೆ, ಇವುಗಳಲ್ಲಿ ಶಾಖದ ಒತ್ತಡ ಉಂಟಾಗುತ್ತೆ. ಅಂದ್ರೆ ಪರಿಸರದ ಉಷ್ಣತೆ ನಿರ್ಣಾಯಕ ತಾಪಮಾನ ಮೀರಿದಾಗ ಅಂದ್ರೆ ಕ್ರಿಟಿಕಲ್ ಟೆಂಪರೇಚರ್ ಮೀರಿದಾಗ ವಿದೇಶಿ ಮತ್ತು ಮಿಶ್ರತಳಿ ಜಾನುವಾರುಗಳಲ್ಲಿ ಇದು 24-26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಮತ್ತು ನಮ್ಮ ದೇಶಿ ಹಸುಗಳಲ್ಲಿ 33 ಮತ್ತು ಎಮ್ಮೆಗಳಲ್ಲಿ 36 ಡಿಗ್ರಿ ತಾಪಮಾನ ಮೀರಿದಾಗ ದೇಹವು ಬೆವರು ಮತ್ತು ಉಸಿರಾಟದ ಮೂಲಕ ದೇಹದ ಪ್ರಮುಖ ತಾಪವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಹೆಚ್ಚುತ್ತಿರುವ ದೇಹದ ಶಾಖ ಉತ್ಪಾದನೆಯೊಂದಿಗೆ ಸೇರಿಕೊಂಡಾಗ ಪ್ರಾಣಿಗಳಲ್ಲಿ ಶಾಖದ ಒತ್ತಡ ಕಾರಣವಾಗುತ್ತೆ ಅಂತ ಹೇಳಬಹುದು. ಅಂದ್ರೆ ದೇಹವು ಹೆಚ್ಚುವರಿ ಶಾಖವನ್ನು ತೊಡೆದು ಹಾಕಲು ಸಾಧ್ಯವಾಗದಿದ್ದಾಗ ಶಾಖದ ಒತ್ತಡ ಸಂಭವಿಸುತ್ತದೆ. ಇದನ್ನ ನಾವು ಶಾಖದ ಒತ್ತಡ ಅಂತ ಹೇಳಿ ನಾವು ಕರಿತೇವೆ. ಅಂತ ಅಂದ್ರೆ ಪರಿಸರದಲ್ಲಿ ಈ ಒಂದು ಉಷ್ಣಾಂಶ ಅನ್ನುವಂಥದ್ದು ಏನಿದೆಯೋ ಇದು ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದನ್ನೇ ನಾವು ಶಾಖದ ಒತ್ತಡ ಅಂತ ಹೇಳಿ ಕರಿತೇವೆ. ಇದು ನಮ್ಮ ಪಶುಪಾಲನೆ ಮಾಡ್ತಕ್ಕಂತಹ ಪ್ರಾಣಿಗಳೇನಿದ್ದಾವೋ ಅವುಗಳ ಒಂದು ನಿತ್ಯ ಕ್ರಿಯೆಯಲ್ಲಿ ಮತ್ತೆ ಅವುಗಳ ಉತ್ಪಾದನೆಯ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನ ಉಂಟು ಮಾಡುತ್ತೆ. ಹೌದು ಸರ್, ಇದರ ಪರಿಣಾಮವಾಗಿ ಏನಾಗುತ್ತೆ, ಪ್ರಾಣಿಗಳಲ್ಲಿ ದೇಹದ ತಾಪಮಾನ ಹೆಚ್ಚಾಗಬಹುದು, ಉಸಿರಾಟದ ದರ ಇರಬಹುದು, ಅಥವಾ ಹೃದಯ ಬಡಿತ, ಅಥವಾ ಪ್ರಾಣಿಗಳಲ್ಲಿ ಗುದದ್ವಾರದ ತಾಪಮಾನ ಹೆಚ್ಚಾಗುತ್ತದೆ. ಇದರಿಂದ ಇಂಥ ಪ್ರಾಣಿಗಳಲ್ಲಿ ಆಹಾರ ಸೇವನೆ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಿದೆ ಮತ್ತು ಇದರ ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿ ದಕ್ಷತೆ ಮೇಲೂ ಸಹ ಪರಿಣಾಮ ಬೀರುತ್ತದೆ ಅಂತಾನೆ ಹೇಳಬಹುದು. ನಾವು ಶಾಖದ ಕಾರಣ ನೋಡಬೇಕಾದ್ರೆ ಏನೆಲ್ಲ ಕಾರಣಗಳು ಅಂದ್ರೆ ಉಷ್ಣತೆ ಇರಬಹುದು, ಅದು ಹೆಚ್ಚಾಗಿ ವಿಕಿರಣ ಶಾಖ ಮೂಲಕಗಳು ಇರಬಹುದು, ಅಂದ್ರೆ ಸಂವಹನ ಅಥವಾ ವಾಹಕ ಮತ್ತು ಆವಿಯಾಗುವಿಕೆ ಅಂದ್ರೆ ಕನ್ವೆನ್ಷನ್ ಕಂಡಕ್ಷನ್ ಎವಾಪರೇಷನ್ ಅಂತ ಪ್ರಕ್ರಿಯೆಗಳಿಂದ ಉಂಟಾಗಬಹುದು, ಅಥವಾ ಹೆಚ್ಚಿನ ಆರ್ದ್ರತೆ ಅಂದ್ರೆ ಹ್ಯುಮಿಡಿಟಿ ಇರಬಹುದು, ಅಥವಾ ಬಿಸಿ ವಸ್ತುಗಳಿಂದ ಸಂಪರ್ಕ ಬಂದಾಗ ಪ್ರಾಣಿಗಳು ಆಗಬಹುದು, ಅಥವಾ ಶ್ರಮದಾಯಕ ದೈಹಿಕ ಚಟುವಟಿಕೆಯಿಂದ ಇರಬಹುದು, ಅಥವಾ ಇದು ಹೆಚ್ಚಾಗಿ ಹೆಚ್ಚು ಉತ್ಪಾದನೆ ಮಾಡುವ ಪ್ರಾಣಿಗಳಲ್ಲಿ ಇದು ಕಾಣಬಹುದು. ಇಂಥ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂದ್ರೆ ಆರೋಗ್ಯ ಕಲ್ಯಾಣ ಅದ್ರ ವೆಲ್ಫೇರ್ ಹಾಗೂ ಉತ್ಪಾದನೆ ಮೇಲೆ ಶಾಖದ ಒತ್ತಡ ನಕಾರಾತ್ಮಕ ಪರಿಣಾಮ ಬೀರಬಹುದು. ಮುಖ್ಯವಾಗಿ ಪ್ರಾಣಿಗಳಲ್ಲಿ ನಿರ್ಜಲೀಕರಣ, ದೇಹದರ್ಶಿ ಇರಬಹುದು, ಅಥವಾ ಶಾಖದ ಬಳಲಿಕೆ ಇರಬಹುದು, ಈಟ್ ಎಕ್ಸಾಷನ್ ಆಗುತ್ತೆ ಮತ್ತು ಶಾಖದ ಆಘಾತ ಅಂದ್ರೆ ಈಟ್ ಸ್ಟ್ರೋಕ್ಗೆ ಒಳಗಾಗ್ತವೆ ಪ್ರಾಣಿಗಳು. ಇಂತಹ ಪ್ರಾಣಿಗಳು ಆಹಾರ ಸೇವನೆ ಕಡಿಮೆ ಮಾಡ್ತವೆ, ಅದರಿಂದ ನಿಧಾನಗತಿಯಲ್ಲಿ ಬೆಳವಣಿಗೆ ನೋಡಬಹುದು ಮತ್ತು ಇವು ಕಳಪೆ ಸಂತಾನೋತ್ಪತ್ತಿ ಇರಬಹುದು ಮತ್ತು ಇವು ಹೆಚ್ಚಿನ ರೋಗಕ್ಕೆ ಬರಿಯಾಗ್ತವೆ ಅಂತಾನೆ ಹೇಳಬಹುದು. ಶಾಖದ ಒತ್ತಡವು ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಹಸು, ಎಮ್ಮೆ, ಕುರಿ, ಮೇಕೆಗಳಲ್ಲಿ ಕಾಣಬಹುದು. ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ನಾವು ಜಾನುವಾರುಗಳು ಆರಾಮದಾಯಕ ತಿಂಗಳಂದ್ರೆ ಅವು ನವೆಂಬರ್ ಇಂದ ಫೆಬ್ರವರಿ ಮತ್ತು ಒತ್ತಡ ತಿಂಗಳಂದ್ರೆ ಇವು ಏಪ್ರಿಲ್ ಇಂದ ಸೆಪ್ಟೆಂಬರ್ ಅಂತ ಹೇಳಬಹುದು. ಈ ತಿಂಗಳಲ್ಲಿ ಹೆಚ್ಚಾಗಿ ಉಷ್ಣತೆ ಇರೋದ್ರಿಂದ ಪ್ರಾಣಿಗಳು ಹೆಚ್ಚಾಗಿ ಶಾಖ ಒತ್ತಡಕ್ಕೆ ಒಳಗಾಗ್ತವೆ ಅಂತಾನೆ ಹೇಳಬಹುದು. ಹೀಗೆ ಏನು ಹಸು ಆಗ್ಬಹುದು, ಕುರಿ ಆಗ್ಬಹುದು, ಈ ತರದ ಪಶುಸಂಗೋಪನಾ ಜಾನುವಾರುಗಳಿದ್ದಾವ ಇವುಗಳು ಶಾಖದ ಒತ್ತಡಕ್ಕೆ ಹೆಚ್ಚಾಗಿ ಆಗ್ತವೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮ್ಮ ಕೃಷಿಕರಾಗಿರಬಹುದು, ಹೈನುಗಾರರಾಗಿರಬಹುದು, ಈ ಪಶುಸಂಗೋಪನೆ ಅನ್ನುವಂಥದ್ದನ್ನ ಮಾಡುವಂಥದ್ದೇ ಆರ್ಥಿಕ ಕಾರಣದಿಂದಾಗಿ, ಒಂದಷ್ಟು ನಿಗದಿತವಾದಂತಹ ಲಾಭವನ್ನ ಮತ್ತೆ ಆದಾಯವನ್ನ ತಂದುಕೊಡುತ್ತೆ. ಆ ಮೂಲಕ ನಾವು ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಪಶುಪಾಲನೆಯನ್ನ ಮತ್ತೆ ಹೈನುಗಾರಿಕೆಯನ್ನ ಮಾಡ್ತಾರೆ. ಇದು ಈ ಶಾಖದ ಒತ್ತಡ ಅನ್ನುವಂಥದ್ದು ಆರ್ಥಿಕವಾಗಿ ಏನೆಲ್ಲ ಪರಿಣಾಮಗಳನ್ನ ಹೈನುಗಾರಿಕೆಯ ಮೇಲೆ ಉಂಟು ಮಾಡುತ್ತೆ. ಪ್ರಾಣಿಗಳಲ್ಲಿ ಶಾಖ ಒತ್ತಡದಿಂದ ಯಾವೆಲ್ಲ ರೈತನಿಗೆ ಆರ್ಥಿಕ ಪರಿಣಾಮ ಬೀರುತ್ತದೆ ಅಂದ್ರೆ, ಮೊದಲನೇದಾಗಿ ನಾವು ಜಾನುವಾರು ಉತ್ಪಾದಕತೆಯ ಮೇಲೆ ಪ್ರಭಾವ ಅಂದ್ರೆ ಲೈಫ್ ಸ್ಟಾಕ್ ಪ್ರೊಡಕ್ಟಿವಿಟಿ ಮೇಲೆ, ಅಂದ್ರೆ ಶಾಖದ ಒತ್ತಡವು ಏನಾಗುತ್ತೆ, ಹೈನು ಪ್ರಾಣಿಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಮಾಡುತ್ತವೆ. ಅಂದ್ರೆ ನಾವು ಭಾರತದಲ್ಲಿ ಪ್ರತಿ ವರ್ಷ ಶಾಖದ ಒತ್ತಡದಿಂದ ಹಾಲು ಉತ್ಪಾದನೆ ತೀವ್ರ ನಷ್ಟ ಉಂಟಾಗ್ತಾ ಇದೆ. ಜಾನುವಾರುಗಳಲ್ಲಿ ಬೆಳವಣಿಗೆ ದರ ಕಮ್ಮಿ ಆಗುವುದು ಮತ್ತು ಕೋಳಿಗಳಲ್ಲಿ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ರೈತರಿಗೆ ಅಥವಾ ಉತ್ಪಾದಕರಿಗೆ ಆದಾಯ ಕಡಿಮೆ ಆಗ್ತಾ ಇದೆ. ಎರಡನೇದಾಗಿ ಪ್ರಾಣಿಗಳ ಆರೋಗ್ಯ ವೆಚ್ಚ ಅಂದ್ರೆ ಅನಿಮಲ್ ಹೆಲ್ತ್ ಕಾಸ್ಟ್. ಈಗ ಶಾಖದ ಒತ್ತಡದಿಂದ ಏನಾಗ್ತಾ ಇದೆ, ಶಾಖ ಸಂಬಂಧಿತ ರೋಗಗಳು ಅಥವಾ ಸಮಸ್ಯೆಗಳು ಹೆಚ್ಚಾದಂತೆ ಅದರ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೈತನಿಗೆ ಲಾಭದಾಯಕ ಮತ್ತು ಉತ್ಪಾದನಾ ದಕ್ಷತೆ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತಾನೆ ಹೇಳಬಹುದು. ಮೂರನೇದಾಗಿ ಸಂತಾನೋತ್ಪತ್ತಿ ದಕ್ಷತೆ ಅಂದ್ರೆ ರಿಪ್ರೊಡಕ್ಟಿವ್ ಎಫಿಷಿಯನ್ಸಿ. ಈ ಶಾಖದ ಒತ್ತಡದಿಂದ ಏನಾಗ್ತಾ ಇದೆ, ಸಂತಾನೋತ್ಪತ್ತಿಯ ಮೇಲೆ ವೆಚ್ಚವನ್ನು ಹೆಚ್ಚಿಸ್ತಾ ಇದೆ ಮತ್ತು ಗರ್ಭಧಾರಣೆ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದೆ. ಶಾಖದಿಂದ ಏನಾಗ್ತದೆ, ಶಾರೀರಿಕ ಒತ್ತಡದಿಂದ ಹಾರ್ಮೋನ್ಗಳ ಸಮತೋಲನೆಯನ್ನು ಬದಲಾಯಿಸ್ತದೆ. ಇದರಿಂದ ಪ್ರಾಣಿಗಳಲ್ಲಿ ಈಸ್ಟ್ ಬೇರೆ ಅಭಿವ್ಯಕ್ತಿ ಆಗ್ತಾ ಇಲ್ಲ. ಇದರಿಂದ ಏನಾಗ್ತದೆ, ಅದರ ಫಲವತ್ತತೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಬಹುದು. ಇದು ರೈತನಿಗೆ ಹೆಚ್ಚುವರಿ ಆಗುತ್ತೆ ಅಂತಾನೆ ಹೇಳಬಹುದು. ನಾಲ್ಕನೇದು ಅಸ್ವಸ್ಥತೆ ಮತ್ತು ಮರಣ ಅಂದ್ರೆ ಮಾರ್ಟಾಲಿಟಿ ಮತ್ತು ಮಾರ್ಬಿಡಿಟಿ ಅಂತ ಕರಿತೀವಿ. ಇದು ಹೆಚ್ಚಿನ ತಾಪಮಾನದಿಂದ ಏನಾಗ್ತಾ ಇದೆ, ಪ್ರಾಣಿಗಳಲ್ಲಿ ಅವು ಹೆಚ್ಚಾಗಿ ಸಾಯಲು ಕಾರಣವಾಗ್ತಾ ಇದೆ. ಇದರಿಂದ ಜಾನುವಾರು ರೈತರಿಗೆ ಅಥವಾ ಸಾಕುಪ್ರಾಣಿ ಮಾಲೀಕರಿಗೆ ಹೆಚ್ಚಿನ ಹಣವನ್ನು ಪಶುವೈದ್ಯ ಆರೈಕೆಯಲ್ಲಿ ಖರ್ಚು ಮಾಡಬೇಕಾಗ್ತದೆ. ಮುಂದಿನದು ಮೇವು ಮತ್ತು ನೀರಿನ ಮೇಲೆ ವೆಚ್ಚಗಳು. ಇದರಿಂದ ಏನಾಗ್ತದೆ, ಇಲ್ಲಿ ಶಾಖದ ಒತ್ತಡದಿಂದ ಬಳಲುತ್ತಿರುವ ಪ್ರಾಣಿಗಳು ಕಡಿಮೆ ನೀರು ಕುಡಿಯುತ್ತವೆ ಮತ್ತು ಒಟ್ಟಾರೆಯಾಗಿ ಕಡಿಮೆ ಮೇವು ಸೇವಿಸೋದ್ರಿಂದ ರೈತನಿಗೆ ಇದು ಉತ್ಪಾದನೆ ವೆಚ್ಚ ಹೆಚ್ಚಾಗ್ತದೆ ಅಂತಲೇ ಹೇಳಬಹುದು. ಮುಂದಿನದು ಹೀಟ್ ಮಿಟಿಗೇಷನ್ ಮೆಷರ್ ಅಂತ ಕರಿತೀವಿ, ಅಂದ್ರೆ ಶಾಖ ತಗ್ಗಿಸುವ ಕ್ರಮಗಳಿಂದ. ಅಂದ್ರೆ ಇವು ರೈತನಿಗೆ ಯಾವ ರೀತಿ ವೆಚ್ಚವನ್ನು ಹೆಚ್ಚಾಗ್ತಿದೆ ಅಂದ್ರೆ ಪ್ರಾಣಿಗಳಲ್ಲಿ ತಂಪಾಗುವಿಕೆ ಅಂದ್ರೆ ಕೂಲಿಂಗ್ ನಾವು ಅಥವಾ ವಾತಾಯನ ವೆಂಟಿಲೇಷನ್ ಮತ್ತು ನೆರಳು ವ್ಯವಸ್ಥೆಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಅವನು ಉತ್ಪಾದನಾ ವೆಚ್ಚವನ್ನು ಇದು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಆದ್ರೆ ಏನು ಅಂದ್ರೆ ಇವು ಅವನ ಆರ್ಥಿಕ ನಷ್ಟ ಮತ್ತು ಶಾಖದ ಒತ್ತಡವನ್ನು ಕಡಿಮೆ ಮಾಡುತ್ತೇವೆ. ಈ ರೀತಿ ನಾವು ಮಿಟಿಗೇಷನ್ ಮೆಷರ್ಸ್ ತಾಳೋದ್ರಿಂದ ನಾವು ಶಾಖದ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಮಾರುಕಟ್ಟೆ ಪರಿಣಾಮಗಳು ಅಂದ್ರೆ ಮಾರ್ಕೆಟ್ ಇಂಪ್ಯಾಕ್ಟ್, ಇದು ಅತಿ ಮುಖ್ಯವಾದ ಆರ್ಥಿಕ ಪರಿಣಾಮವೆಂದು ಹೇಳಬಹುದು. ಯಾಕಂದ್ರೆ ಶಾಖದ ಒತ್ತಡದಿಂದ ಜಾನುವಾರುಗಳ ಗುಣಮಟ್ಟ ಮತ್ತು ಉತ್ಪಾದಕತೆಯಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಅದರ ಮಾರ್ಕೆಟ್ ಬೆಲೆನೂ ಸಹ ಮತ್ತು ಪೂರೈಕೆ ಸರಪಳಿ ಸಹ ಮೇಲೆ ಪರಿಣಾಮ ಬೀರ್ತಾ ಇದೆ. ಇವು ಕೆಲವು ರೈತನಿಗೆ ಆರ್ಥಿಕ ನಷ್ಟ ಉಂಟು ಮಾಡಬಲ್ಲ ಅಂತ ಹೇಳ್ಬೋದು ನಾನು. ಹೀಗೆ ಅನೇಕ ಆರ್ಥಿಕ ದುಷ್ಪರಿಣಾಮಗಳನ್ನ ಈ ಶಾಖದ ಒತ್ತಡ ಅನ್ನುವಂಥದ್ದು ಪಶುಸಂಗೋಪನೆಯ ಮೇಲೆ ಉಂಟು ಮಾಡುತ್ತೆ ಅನ್ನುವಂಥದ್ದು. ಜಾನುವಾರುಗಳಲ್ಲಿ ಶಾಖದ ಒತ್ತಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಹೇಗೆ ಪತ್ತೆ ಮಾಡಬಹುದು ಅಂತೀರಿ? ಶಾಖದ ಒತ್ತಡವನ್ನು ಪತ್ತೆ ಹಚ್ಚಲು ಹಲವು ವಿಧಾನಗಳಿವೆ ಸರ್. ಅವುಗಳಲ್ಲಿ ಮೊದಲನೇದಾಗಿ ನಾವು ಒತ್ತನೆ ಚಿಹ್ನೆಗಳ ಮೂಲಕ ಅಂದ್ರೆ ಬಿಹೇವಿಯರ್ ಸೈನ್ಸ್ ಮೂಲಕ ನೋಡಬಹುದು. ಎರಡನೇದಾಗಿ ನಾವು ಫಿಸಿಕಲ್ ಸೈನ್ಸ್ ಅಂದ್ರೆ ಅವುಗಳ ದೈಹಿಕ ಅಥವಾ ಭೌತಿಕ ಸೂಚಕಗಳ ಮೂಲಕ ನೋಡಬಹುದು. ಮೂರನೇದಾಗಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ರೋಗ ನಿರ್ಣಯ ಪರೀಕ್ಷೆಗಳ ಮೂಲಕ ನಾವು ಪತ್ತೆ ಹಚ್ಚಬಹುದು, ಅಥವಾ ಪಶುವೈದ್ಯಕೀಯ ಪರೀಕ್ಷೆ ಮೂಲಕ ಮತ್ತು ಅವುಗಳ ಪ್ರಕರಣ ಇತಿಹಾಸ ಮತ್ತು ಅವಲೋಕಗಳ ಮೂಲಕ ಅಂದ್ರೆ ಹಿಸ್ಟ್ರಿ ಅದರ ಹಿಸ್ಟ್ರಿ ಮತ್ತು ಅಬ್ಸರ್ವೇಷನ್ ಮೂಲಕ ನಾವು ಪತ್ತೆ ಹಚ್ಚಬಹುದು. ಮೊದಲನೇದಾಗಿ ವರ್ತನೆ ಸೂಚಕಗಳು ಏನು ಅಂತಂದ್ರೆ ಇಲ್ಲಿ ಶಾಖದ ಒತ್ತಡಕ್ಕೆ ಒಳಗಾದ ಪ್ರಾಣಿಗಳಲ್ಲಿ ನಾವು ಹೆಚ್ಚಿನ ಉಸಿರಾಟ ಅಥವಾ ತೆರೆದ ಬಾಯಿ ಉಸಿರಾಟ ದರವನ್ನು ಗಮನಿಸಬಹುದು. ಅವುಗಳಲ್ಲಿ ಚಟಪಟಿಕೆ ಇರಬಹುದು, ಉದ್ವೇಗ ಕಾಣಬಹುದು. ಅಂತ ಪ್ರಾಣಿಗಳು ನಾರ್ಮಲ್ ಆಗಿ ನೆರಳನ್ನು ಹುಡುಕ್ತಾ ಇರ್ತವೆ, ಅವುಗಳ ಚಟುವಟಿಕೆ ಕಡಿಮೆ ಆಗುತ್ತೆ ಮತ್ತು ಅವುಗಳ ಚಲಿಸಲು ಇಂಜರ್ ಇರ್ತವೆ. ಇಂತಹ ಪ್ರಾಣಿಗಳು ವಿಶೇಷವಾಗಿ ಅಂತಹ ಜಾನುವಾರುಗಳು ಗುಂಪುಗಳಲ್ಲಿ ಆಕ್ರಮಣಶೀಲತೆಯನ್ನು ತೋರ್ತವೆ. ಅವು ಒಣ ಪದಾರ್ಥಗಳ ಸೇವೆಯನ್ನು ಕಡಿಮೆ ಮಾಡುತ್ತವೆ. ನೀರಿನ ಮೂಲಗಳ ಸುತ್ತಲೂ ಒಟ್ಟುಗೂಡುವುದನ್ನು ನೋಡಬಹುದು. ಈ ಮೂಲಕ ನಾವು ವರ್ತನೆ ಚಿಹ್ನೆಗಳ ಮೂಲಕ ನಾವು ಗಮನಿಸಬಹುದು. ಎರಡನೇದಾಗಿ ದೈಹಿಕ ಸೂಚಕಗಳು ಚಿಹ್ನೆಗಳು ಯಾವಪ್ಪ ಅಂತಂದ್ರೆ ಇಂತಹ ಪ್ರಾಣಿಗಳಲ್ಲಿ ಹೆಚ್ಚಾದ ದೇಹದ ತಾಪಮಾನ ಕಾಣಬಹುದು, ಅತಿಯಾದ ಜಲ್ಲು ಸೋರುವಿಕೆ ಇರಬಹುದು. ಅಂತಹ ಪ್ರಾಣಿಗಳಲ್ಲಿ ತ್ವರಿತ ನಾಡಿಮಿಡಿತ ಇರುತ್ತೆ ಮತ್ತು ಹೃದಯ ಬಡಿತ ಕಾಣಬಹುದು. ಅವುಗಳ ಚರ್ಮ ಶುಷ್ಕ ಅಥವಾ ಬಿಸಿ ಚರ್ಮದಿಂದ ಕೂಡಿರುತ್ತೆ, ಅವು ಹೆಚ್ಚಾಗಿ ಬೆವರುತ್ತವೆ. ಇವುಗಳಲ್ಲಿ ದೌರ್ಬಲ್ಯತೆ ಕಾಣಬಹುದು ಮತ್ತು ಇಂತಹ ಪ್ರಾಣಿಗಳು ಅಥವಾ ರಾಸುಗಳು ದಿಗ್ಭ್ರಮೆಗೊಳಗಾಗಿ ಕುಸಿಯಲಬಹುದು. ಮೂರನೇದಾಗಿ ನಾವು ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಅಂದ್ರೆ ರೋಗ ನಿರ್ಣಯ ಪರೀಕ್ಷೆಗಳು, ಅವುಗಳ ಗುದದ್ವಾರ ತಾಪಮಾನವನ್ನು ನಾವು ಅಳೆದು ನೋಡಬಹುದು, ಪರೀಕ್ಷಿಸಬಹುದು. ಥರ್ಮೋಮೀಟರ್ ಮೂಲಕ ನಾವು ಅವುಗಳ ತಾಪಮಾನವನ್ನು ಪರೀಕ್ಷಿಸಬಹುದು ಅಥವಾ ಹೃದಯ ಬಡಿತ ಮತ್ತು ಉಸಿರಾಟದ ದರವನ್ನು ಮೇಲ್ಚರಣೆ ಮಾಡಬಹುದು. ಅವುಗಳ ಜಲಸಂಚಯನ ಸ್ಥಿತಿ ಅಂದ್ರೆ ಹೈಡ್ರೇಷನ್ ಪರೀಕ್ಷೆ ಮೂಲಕ ನಾವು ರೋಗ ನಿರ್ಣಯನ ಮಾಡಬಹುದು. ನಾಲ್ಕನೇದಾಗಿ ಪಶುವೈದ್ಯಕೀಯ ಪರೀಕ್ಷೆ, ಶಾಖದ ಒತ್ತಡ ಅಥವಾ ಸಂಬಂಧಿತ ತೊಡಕುಗಳನ್ನು ಗುರುತಿಸಲು ನಾವು ಪಶುವೈದ್ಯಕೀಯ ಪರೀಕ್ಷೆ ಮಾಡಬಹುದು. ಇಲ್ಲಿ ಪ್ರಾಣಿಗಳ ಸಂಪೂರ್ಣ ದೈಹಿಕ ಪರೀಕ್ಷೆ ಮೂಲಕ ಅದರ ಒಟ್ಟಾರೆ ಆರೋಗ್ಯವನ್ನು ನಿರ್ಣಯಿಸಲು ಪಶುವೈದ್ಯರಿಂದ ನಾವು ಪರೀಕ್ಷೆಯನ್ನು ಮಾಡಿಸಬೇಕಾಗುತ್ತೆ. ನೆಕ್ಸ್ಟ್ ಅವುಗಳ ಪ್ರಕರಣ ಇತಿಹಾಸ ಮತ್ತು ಅವಲೋಕನಗಳು ಅಂದ್ರೆ ಅದರ ಕೇಸ್ ಹಿಸ್ಟ್ರಿ ಮತ್ತು ಅಬ್ಸರ್ವೇಷನ್ ಮಾಡುವುದು. ಇಲ್ಲಿ ನಾವು ಪ್ರಾಣಿಯ ಇತ್ತೀಚಿನ ಹೆಚ್ಚಿನ ತಾಪಮಾನಕ್ಕೆ ಒಡ್ಡಿಕೊಂಡ ಮಾಹಿತಿ ಇರಬಹುದು ಮತ್ತು ಅದರ ಅವಧಿ ಇರಬಹುದು ಮತ್ತು ಅವುಗಳು ನೀರು ಮತ್ತು ನೆರಳಿನ ಲಭ್ಯತೆ ಮಾಹಿತಿಯನ್ನು ನಾವು ಸಂಗ್ರಹಿಸಬಹುದು. ಇದರಿಂದ ನಾವು ಅವು ಎಷ್ಟರ ಮಟ್ಟಿಗೆ ಶಾಖದ ಒತ್ತಡಕ್ಕೆ ಒಳಗಾಗಿದೆ ಎಂದು ನಾವು ನಿರ್ಧರಿಸಬಹುದು. ಇವೆಲ್ಲ ಶಾಖದ ಒತ್ತಡವನ್ನು ಪತ್ತೆ ಹಚ್ಚುವ ಕೆಲವು ಕ್ರಮಗಳು ಅಂತಾನೆ ಹೇಳ್ಬೋದು. ಶಾಖದ ಒತ್ತಡವನ್ನ ಹೇಗೆ ನಿರ್ವಹಿಸಬಹುದು? ಶಾಖದ ಒತ್ತಡ ನಿರ್ವಹಿಸಲು ಹಲವು ಅಂಶಗಳಿದೆ, ನಾವು ಅದನ್ನ ಗಮನದಲ್ಲಿ ಇಟ್ಕೊಡ್ಬೇಕು. ಮೊದಲನೇದಾಗಿ ಸಾಕಷ್ಟು ವಾತಾಯನವನ್ನು ಒದಗಿಸಬಹುದು, ಅಂದ್ರೆ ವೆಂಟಿಲೇಷನ್ ನಾವು ಕೊಡಬೇಕಾಗುತ್ತೆ. ನಾವು ಶಾಖದ ಹೆಚ್ಚಳವನ್ನು ಕಡಿಮೆ ಮಾಡಲು ಕೊಟ್ಟಿಗೆಗಳಲ್ಲಿ ಅಥವಾ ವಸತಿ ಸೌಲಭ್ಯಗಳಲ್ಲಿ ಸರಿಯಾದ ಗಾಳಿಯ ಹರಿವನ್ನು ಅಂದ್ರೆ ಏರ್ ಫ್ಲೋ ಖಚಿತಪಡಿಸಿಕೊಳ್ಬೇಕು. ಮೊದಲು ತಂಪಾಗಿಸುವಿಕೆ ಮತ್ತು ಗಾಳಿಯ ಪರಿಚಲನೆ ಅಂದ್ರೆ ಏರ್ ಸರ್ಕ್ಯುಲೇಷನ್ ಸರಿಯಾಗಿದೆಯಾ ಅಥವಾ ವಾತಾಯನ ವ್ಯವಸ್ಥೆಗಳು ವೆಂಟಿಲೇಷನ್ ಸಿಸ್ಟಮ್ ಅಥವಾ ಫ್ಯಾನ್ಗಳನ್ನು ನಾವು ಇಡಬೇಕಾಗುತ್ತೆ. ನೈಸರ್ಗಿಕ ವಾತಾಯನಕ್ಕೆ ಅಂದ್ರೆ ನ್ಯಾಚುರಲ್ ವೆಂಟಿಲೇಷನ್ಗೆ ಅನುಕೂಲವಾಗುವಂತೆ ನಾವು ರಿಡ್ಜ್ ವೆಂಟ್ಗಳು ಮತ್ತು ಸೈಡ್ ವೆಂಟ್ಗಳು ಅಥವಾ ಪರದೆಗಳನ್ನು ಬಳಸಬಹುದು. ಸುಲಭವಾದ ವಿಧಾನ ಅಂದ್ರೆ ನಾವು ಕ್ಲೋಸ್ ಶೆಲ್ಟರ್ ಅಲ್ಲಿ ಅಥವಾ ಮುಚ್ಚಿದ ಶೆಡ್ಗಳಲ್ಲಿ ಪ್ರತಿ ಹಸುವಿಗೆ 3x1 ಅಡಿಯ ಒಂದು ವೆಂಟಿಲೇಟರ್ಗಳನ್ನು ನಿರ್ವಹಿಸಬಹುದು. ಭತ್ತದ ಹುಲ್ಲು ಮುಂತಾದ ವಸ್ತುಗಳಿಂದ ಛಾವಣಿ ಬಳಸುವುದು ಮತ್ತು ಛಾವಣಿಗೆ ಬಿಳಿ ಬಣ್ಣದಿಂದ ಬಣ್ಣ ಬಳಿಯುವುದು ಅಥವಾ ನಾವು ಅನುಕೂಲ ಇರುವವರು ಫಾಲ್ಸ್ ಸೀಲಿಂಗ್ ಇನ್ಸುಲೇಷನ್ ಒದಗಿಸಬಹುದು. ಇವು ತಂಪಾದ ವಾತಾವರಣ ಒದಗಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಮತ್ತು ಎರಡನೇದಾಗಿ ನಾವು ಸಾಕಷ್ಟು ನೆರಳಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ಪ್ರಾಣಿಗಳನ್ನು ನೆರಳಿನಲ್ಲಿ ಇರಿಸಲಾಗಿದೆ ಎಂದು ಮೊದಲು ನಾವು ಖಚಿತಪಡಿಸಿಕೊಳ್ಬೇಕು. ನೆರಳಿನ ಅತ್ಯಂತ ಪರಿಣಾಮಕಾರಿ ಮೂಲವೆಂದ್ರೆ ಅವು ಮರಗಳು. ಮರಗಳು ಲಭ್ಯವಿಲ್ಲದಿದ್ದರೆ ಏನ್ ಮಾಡಬಹುದು, ಕನಿಷ್ಠ 9 ಅಡಿ ಎತ್ತರದ ಛಾವಣಿಯನ್ನು ನಾವು ಒದಗಿಸಬೇಕಾಗುತ್ತೆ. 20% ರಂಧ್ರವಿರುವ ಕೃಷಿ ಬಲೆಗಳನ್ನು ಸಹ ನಾವು ಉಪಯೋಗಿಸಬಹುದು. ಸುಲಭವಾಗಿ ಅಥವಾ ಹೆಚ್ಚು ವೆಚ್ಚವಿಲ್ಲದೆ ನೆರಳು ಬಟ್ಟೆ ಅಥವಾ ತಡೆಗೋಡೆಯನ್ನು ನಿರ್ಮಿಸಬೇಕಾಗುತ್ತೆ. ಅಥವಾ ಒದ್ದೆಯಾದ ಗೋಣಿ ಚೀಲಗಳನ್ನು ಬಳಸಿ ನಾವು ಬಿಸಿಗಾಳಿಯ ವಿರುದ್ಧ ತಡೆಗೋಡೆಗಳನ್ನು ರಚಿಸಬಹುದು. ಮುಂದಿನ ಕ್ರಮಗಳು ಅಂದರೆ ತಾಜಾ ತಂಪಾದ ನೀರಿನ ಲಭ್ಯವನ್ನು ಖಚಿತಪಡಿಸಿಕೊಳ್ಳೋದು. ಅಂದರೆ ಜಾನುವಾರುಗಳಿಗೆ ಶುದ್ಧ ನೀರನ್ನು ಪೂರೈಸಬೇಕು, ಅವು ಎಲ್ಲಾ ಸಮಯದಲ್ಲೂ ಸುಲಭವಾಗಿ ಲಭ್ಯವಿರುವಂತೆ ನಾವು ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಮತ್ತೆ ನಾವು ಏನ್ ಮಾಡಬಹುದು ಅಂದ್ರೆ ಹೆಚ್ಚುವರಿ ತಂಪಾಗಿಸಲು ಹುಲ್ಲುಗಾವಲುಗಳು ಅಥವಾ ಕೊಟ್ಟಿಗಳಲ್ಲಿ ನೀರಿನ ತೊಟ್ಟಿಗಳನ್ನು ನಿರ್ಮಿಸಬೇಕಾಗುತ್ತೆ ಅಥವಾ ಸ್ಪ್ರಿಂಕ್ಲರ್ಸ್ ಗಳನ್ನು ನಾವು ಅಳವಡಿಸಬಹುದು. ಮುಖ್ಯವಾಗಿ ಅವುಗಳು ಸರಿಯಾಗಿ ನೀರು ತೆಗೆದುಕೊಳ್ಳುತ್ತಿದೆ ಎಂದು ನಾವು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ನೋಡ್ಕೊಳ್ಬೇಕು. ಯಾಕಂದ್ರೆ ಶಾಖದ ಒತ್ತಡವು ಪ್ರಾಣಿಗಳಲ್ಲಿ ನೀರಿನ ಅಗತ್ಯ ಹೆಚ್ಚಿಸುವುದರಿಂದ ನಾವು ದಿನದ 24 ಗಂಟೆಗಳು ಸಾಕಷ್ಟು ಕುಡಿಯುವ ನೀರನ್ನು ಖಚಿತಪಡಿಸಬೇಕಾಗುತ್ತೆ. ಮುಂದಿನದು ನಾವು ಪ್ರಾಣಿಯ ಸೂಕ್ಷ್ಮ ಪರಿಸರವನ್ನು ಕಾಪಾಡುವುದು. ಅಂದರೆ ಅದರ ದೇಹದ ಸುತ್ತ ಒಂದು ಕನಿಷ್ಠ 3 ಬಾರಿ ನಾವು ನೀರನ್ನು ಮಿಸ್ಟಿಂಗ್ ಅಥವಾ ಫಾಗಿಂಗ್ ಮಾಡುವುದು ಉಪಯುಕ್ತ. 10-30 ನಿಮಿಷಗಳ ಅಂತರದಲ್ಲಿ ನಾವು 1-5 ನಿಮಿಷಗಳ ಕಾಲ ಪ್ರಾಣಿಗಳ ದೇಹದ ಮೇಲೆ ನೇರವಾಗಿ ನೀರನ್ನು ಸಿಂಪಡಿಸುವ ಮೂಲಕ ಶಾಖದ ಒತ್ತಡವನ್ನು ನಿರ್ವಹಿಸಬಹುದು. ಮತ್ತು ಎಮ್ಮೆಗಳಲ್ಲಿ ಶಾಖದ ಒತ್ತಡ ತಡೆಯಲು ನಾವೇನ್ ಮಾಡಬಹುದು, ಅತ್ಯಂತ ಪರಿಣಾಮಕಾರಿ ಮಾರ್ಗ ಅಂದ್ರೆ ಅವಳಿಗೆ ನೀರಿನ ಕೊಳದಲ್ಲಿ ಬಿಡುವುದು. ಇವೆಲ್ಲಾನು ಮಾಡಬಹುದು. ಮುಂದಿನ ಕ್ರಮ ಏನ್ ತಗೊಬಹುದು ಅಂದ್ರೆ ಆಹಾರ ಪದ್ಧತಿಗಳ ಸರಿಹೊಂದಿಸಬೇಕು. ಅಂದ್ರೆ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಸಮಯದಲ್ಲಿ ಉತ್ಪತ್ತಿಯಾಗುವ ಶಾಖದ ಪ್ರಮಾಣವನ್ನು ಕಡಿಮೆ ಮಾಡಲು ಬೆಳಿಗ್ಗೆ ಅಥವಾ ಸಂಜೆ ತಂಪಾಗಿರುವಾಗ ಅವುಗಳಿಗೆ ಆಹಾರ ನೀಡಬೇಕು. ಅಂದ್ರೆ ಸುಡುವ ಶಾಖವನ್ನು ತಪ್ಪಿಸಲು ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ನಾವು ಮೀಸಲು ಬಿಡಬೇಕು, ಆದ್ಯತೆ ಕೊಡಬೇಕಾಗುತ್ತೆ. ಕಡಿಮೆ ಒಣ ಪದಾರ್ಥ ಸೇವನೆಯಲ್ಲಿ ಏನಾಗುತ್ತೆ, ಅಂತ ಟೈಮಲ್ಲಿ ಜೀವಿಸಿಕೊಳ್ಳಲು ಸರಳವಾದ ಪ್ರೀಮಿಯಂ ಸಾಂದ್ರತೆ ಕಾನ್ಸಂಟ್ರೇಟ್ ಮತ್ತು ಹೆಚ್ಚಾಗಿ ನಾವು ಮೇವು ಆಹಾರವನ್ನು ಬಳಸಬಹುದು. ಚಯಾಪಚಯ ಆಮ್ಲತೆಯನ್ನು ತಡೆಯಲು ಮತ್ತು ಖನಿಜಗಳ ಹೆಚ್ಚಿದ ಬೇಡಿಕೆಯನ್ನು ಪೂರೈಸಲು ನಾವು ಬಿಸಿ ವಾತಾವರಣದಲ್ಲಿ ಹೆಚ್ಚಾಗಿ ಖನಿಜ ಪೂರೈಕೆ ಮಾಡಬೇಕು. ಅಂದ್ರೆ ಪೊಟ್ಯಾಸಿಯಂ ಸೋಡಿಯಂ ಮೆಗ್ನೀಷಿಯಂ ಇರುವ ಖನಿಜ ಮಿಶ್ರಣ ನಾವು ಆದ್ಯತೆ ನೀಡಬೇಕಾಗುತ್ತೆ. ಮುಂದಿನ ಕ್ರಮ ಏನಂತಂದ್ರೆ ಕೊಟ್ಟಿಗೆಗಳಲ್ಲಿ ಜಾನುವಾರುಗಳ ಸಾಂದ್ರತೆಯನ್ನು ನಿಯಂತ್ರಿಸಬೇಕು, ಸ್ಟಾಕ್ ಡೆನ್ಸಿಟಿ ಕಮ್ಮಿ ಮಾಡಬೇಕಾಗುತ್ತೆ. ಕೊಟ್ಟಿಗೆಗಳಲ್ಲಿ ದಟ್ಟಣೆಯನ್ನು ತಪ್ಪಿಸಬೇಕು, ಯಾಕಂದ್ರೆ ಇವು ಶಾಖದ ಒತ್ತಡ ಮತ್ತು ಸಂಪನ್ಮೂಲಗಳಿಗಾಗಿ ಇವುಗಳ ಸ್ಪರ್ಧೆಯನ್ನು ಹೆಚ್ಚಾಗುತ್ತೆ. ಅದರಿಂದ ನಾವು ಜಾನುವಾರು ಮುಕ್ತವಾಗಿ ಚಲಿಸಲು ಸಾಕಷ್ಟು ಸ್ಥಳಾವಕಾಶವನ್ನು ಒದಗಿಸಬೇಕಾಗುತ್ತೆ. ಮತ್ತು ಮುಂದಿನ ಕ್ರಮ ಅಂದ್ರೆ ನಾವು ದೇಹ ಸ್ಥಿತಿ ಮತ್ತು ಆರೋಗ್ಯವನ್ನು ಮೇಲ್ಚಾರಣೆ ಮಾಡಬೇಕು. ಮೊದಲನೇದಾಗಿ ನಾವು ನಿಯಮಿತವಾಗಿ ಪ್ರಾಣಿಗಳ ಉಸಿರಾಟದ ದರ ಇರಬಹುದು ಅಥವಾ ಉಸಿರಾಟ ಮತ್ತು ಅವುಗಳ ಆಹಾರ ಸೇವನೆ ಕ್ರಮ ಸೇರಿದಂತೆ ಶಾಖದ ಒತ್ತಡ ಚಿಹ್ನೆಗಳನ್ನು ಗಮನಿಸಬೇಕು. ತೂಕ ನಷ್ಟ ಅಥವಾ ಚಯಾಪಚಯ ಸಮಸ್ಯೆಗಳು ತಡೆಗಟ್ಟಲು ದೇಹದ ಸ್ಥಿತಿಯ ಮೇಲ್ವಿಚಾರಣೆ ಮಾಡಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಆಹಾರ ಪದ್ಧತಿಯನ್ನು ಸರಿಪಡಿಸಬೇಕು. ಮುಖ್ಯವಾಗಿ ಶಾಖದ ಒತ್ತಡ ಸಂಬಂಧ ಕಾಯಿಲೆ ಅಥವಾ ತೊಡಕುಗಳು ಕಾಂಪ್ಲಿಕೇಶನ್ಸ್ ಏನಿದ್ರೆ ಯಾವುದೇ ಚಿಹ್ನೆಗಳು ಕಂಡುಬಂದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿ ಪಡೆದು ತಮ್ಮ ರಾಸುಗಳನ್ನು ರಕ್ಷಿಸಿಕೊಳ್ಳಬೇಕಾಗುತ್ತೆ. ಕೊನೆಯದಾಗಿ ತಡೆಗಟ್ಟುವಿಕೆ, ಅಂದ್ರೆ ನಾವು ಸರಿಯಾದ ವಾತಾಯನ ಅಂದ್ರೆ ವೆಂಟಿಲೇಷನ್ ಮತ್ತು ಜಲಸಂಚಯನ ಹೈಡ್ರೇಷನ್ ಅಂತಹ ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಂಡಾಗ ನಾವು ಪ್ರಾಣಿಗಳಲ್ಲಿ ಶಾಖದ ಒತ್ತಡವನ್ನು ಕಡಿಮೆ ಮಾಡಬಹುದು. ಮತ್ತು ಹವಾಮಾನ ಮುನ್ಸೂಚನೆಗಳ ಮೇಲ್ವಿಚಾರಣೆ ಮಾಡಿ ಅದರ ಅನುಗುಣವಾಗಿ ನಿರ್ವಹಣಾ ಅಭ್ಯಾಸಗಳನ್ನು ಅಂದ್ರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಜಾನುವಾರುಗಳಲ್ಲಿ ಶಾಖದ ಒತ್ತಡವನ್ನು ತಡೆಯಬಹುದು ಅಂತಾನೆ ಹೇಳ್ತೀನಿ. ಎಲ್ಲಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಶಾಖದ ಒತ್ತಡವನ್ನ ನಿರ್ವಹಣೆಯನ್ನ ಮಾಡಬಹುದಾಗುತ್ತೆ. ಈ ಶಾಖದ ಒತ್ತಡ ಮತ್ತೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟ್ರೆ? ನಾನು ತಿಳಿಸಿದಂತೆ ಜಾನುವಾರುಗಳ ಶಾಖದ ಒತ್ತಡ ಪರಿಣಾಮಗಳು ತೀವ್ರವಾಗಿರುತ್ತವೆ. ಕಡಿಮೆ ಫಲವತ್ತತೆಯಿಂದ ಹಿಡಿದು ಅಥವಾ ಕಡಿಮೆ ಹಾಲಿನ ಇಳುವರಿ ಮತ್ತು ಹೆಚ್ಚಿನ ಆರೋಗ್ಯ ಅಪಾಯಗಳವರೆಗೆ ಜಾನುವಾರುಗಳಲ್ಲಿನ ಶಾಖದ ಚಿಹ್ನೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಜಾನುವಾರುಗಳಲ್ಲಿ ಪರಿಣಾಮಕಾರಿ ಶಾಖ ಒತ್ತಡ ತಡೆಗಟ್ಟುವ ಕ್ರಮಗಳನ್ನು ಜಾರಿಗೆ ತರಬೇಕಾಗುತ್ತೆ. ಸರಿಯಾದ ತಂಪಾಗಿಸುವಿಕೆ ಇರಬಹುದು ಅಥವಾ ಸರಿಯಾದ ವಾತಾಯನ ಜಲಸಂಚಯನ ಮತ್ತು ಪೋಷಣೆಯನ್ನು ಒದಗಿಸುವ ಮೂಲಕ ಮತ್ತು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ನಮ್ಮ ಜಾನುವಾರುಗಳನ್ನು ರಕ್ಷಿಸಬಹುದು ಮತ್ತು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ದಕ್ಷತೆಯನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳ್ತೇನೆ ಸರ್. ಈ ಶಾಖದ ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನನ್ನ ದೂರವಾಣಿ ಸಂಖ್ಯೆ 8-0-4-1-5-1-9-7. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8-0-7-0-4-1-5-1-9-7.